ಪ್ರಧಾನ ಮಂತ್ರಿ ಫಸಲ್ ವಿಮಾ ಯೋಜನೆ ಹಾಗೆ ನೋಂದಣಿ ಮಾಡಿದ್ದೆ. ಬೆಳೆ ವಿಮಾ ಪರಿಹಾರ ಹಣ ಬ್ಯಾಂಕ್ ಖಾತೆಗೆ ಬರ್ತದೆ ಅಂತ ಹೇಳಿದ್ರು. ಇಷ್ಟು ದಿನ ಆದ್ರೂ ಇನ್ನೂ ಹಣ ಬಂದಿಲ್ವಲ್ಲ ಮೇಡಮ್? ನಿಮ್ಮ ಆಧಾರ್ ನಂಬರ್ ಅನ್ನ ನಿಮ್ ಬ್ಯಾಂಕ್ ಖಾತೆಗೆ ಜೋಡಣೆ ಮಾಡಿದ್ದೀರಾ? ಇಲ್ವಲ್ಲ. ಅದಕ್ಕೆ ತಡ ಆಗ್ತಾ ಇರೋದು. ಇವತ್ತೇ ನಿಮ್ಮ ಆಧಾರ್ ಕಾರ್ಡ್, ಒಪ್ಪಿಗೆ ಪತ್ರ, ಪಾಸ್ಬುಕ್ ಜೆರಾಕ್ಸ್ ಬ್ಯಾಂಕ್ ಹೋಗಿ ಕೊಟ್ಟು ಆಧಾರ್ ನಂಬರ್ ಜೋಡಣೆ ಮಾಡಿಸಿ, ವಿಮಾ ಪರಿಹಾರ ಹಣ ಬಂದೇ ಬರುತ್ತೆ. ಪ್ರಧಾನಮಂತ್ರಿ ಫಸಲ್ ವಿಮಾ ಯೋಜನೆಯಲ್ಲಿ ನೋಂದಣಿಯಾದರೆ ಸಾಲದು. ಬ್ಯಾಂಕ್ ಖಾತೆಗೆ ಆಧಾರ್ ನಂಬರ್ ಜೋಡಣೆ ಕಡ್ಡಾಯ. ಇದು ಕರ್ನಾಟಕ ಸರ್ಕಾರದ ಕೃಷಿ ಇಲಾಖೆ ಪ್ರಕಟಣೆ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ನಮ್ಮ ಇಂದಿನ ಈ ಕಾರ್ಯಕ್ರಮದಲ್ಲಿ ಕಾಫಿ ತೋಟಗಳ ಸಮಗ್ರ ನಿರ್ವಹಣೆ ಈ ಕುರಿತಂತೆ ಹಾಸನದ ಭಾರತೀಯ ಕಾಫಿ ಮಂಡಳಿಯ ಉಪನಿರ್ದೇಶಕರಾದ ಡಾ ಎನ್ ಎ ಮಲ್ಲಿಕಾರ್ಜುನ ಅವರೊಂದಿಗಿನ ಸಂದರ್ಶನದ ಮೊದಲ ಭಾಗವನ್ನು ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಫಿ ತೋಟಗಳ ಸಮಗ್ರ ನಿರ್ವಹಣೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮಾತನಾಡ್ತಾ ಇದ್ದೇವೆ. ಕಾಫಿ ತೋಟಗಳು ನೋಡಲಿಕ್ಕೆ ಬಹಳ ಸೊಗಸಾಗಿ ಕಾಣುತ್ತೆ. ನಾವು ಮಲೆನಾಡಿನ ಭಾಗಕ್ಕೆ ಹೋದಾಗ ಕಾಫಿ ತೋಟಗಳನ್ನು ನೋಡ್ತಕ್ಕಂಥದ್ದೇ ಒಂದು ಅಂದ ಚಂದ ಸೊಗಸು ಅಂತ ಹೇಳಿ ನಮಗೆ ಅನಿಸುತ್ತೆ. ಅದರ ಹಿಂದೆ ಸಾಕಷ್ಟು ಪರಿಶ್ರಮವೂ ಕೂಡ ಇರುತ್ತೆ. ಕಾಫಿ ತೋಟ ಬಹಳ ಚೆನ್ನಾಗಿ ಅಂದವಾಗಿ ಕಾಣಬೇಕು ಅನ್ನುವಾಗ ಮತ್ತು ಹೆಚ್ಚು ಫಸಲನ್ನು ನೀಡಬೇಕು ಅನ್ನುವಾಗ ಅದರ ಹಿಂದೆ ಕಾಫಿ ತೋಟದ ಕೃಷಿಕರು ಏನಿರ್ತಾರೋ ಅವರು ವರ್ಷಪೂರ್ತಿ ಕೆಲಸವನ್ನು ಮಾಡುವಂಥದ್ದನ್ನು ನಾವು ಗಮನಿಸಬಹುದು. ಹೀಗೆ ವರ್ಷಪೂರ್ತಿ ಬೇರೆ ಬೇರೆ ತರಹದ ನಿರ್ವಹಣೆಗಳನ್ನು ಮಾಡಿದಾಗ ಮಾತ್ರ ಕಾಫಿ ತೋಟಗಳು ಚೆನ್ನಾಗಿ ಇರುತ್ತೆ. ಅದನ್ನು ನಿರ್ವಹಣೆಯನ್ನು ಮಾಡಲಿಲ್ಲ ಅಂತ ಹೇಳಿದರೆ ಕಾಫಿ ತೋಟ ಕಾಫಿ ತೋಟವಾಗಿ ಇರೋದಿಲ್ಲ. ಅದರಿಂದ ಹೆಚ್ಚು ಫಸಲು ಲಭಿಸೋದಿಲ್ಲ. ಅದರಿಂದಾಗಿ ರೈತರು ಒಂದು ನೆಮ್ಮದಿಯ ಬಾಳನ್ನು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ನಿಟ್ಟಿನಲ್ಲಿ ವರ್ಷಪೂರ್ತಿ ಕಾಫಿಯಲ್ಲಿ ಏನೇನು ಕೆಲಸ ಇರುತ್ತೆ, ಅದರ ಪೋಷಕಾಂಶಗಳು ಇರಬಹುದು, ಅದರ ನೆರಳಿರಬಹುದು, ಇದೆಲ್ಲವನ್ನು ಕೂಡ ಹೇಗೆ ನಿರ್ವಹಣೆಯನ್ನು ಮಾಡಬೇಕಾಗುತ್ತೆ, ನಮಗೆ ಕಾಫಿ ತೋಟದಿಂದ ಒಳ್ಳೆ ಫಸಲು ಬರಬೇಕು, ಇಳುವರಿ ಬರಬೇಕು ಅಂತ ಅಂದರೆ ಏನೆಲ್ಲ ನಿರ್ವಹಣಾ ಕ್ರಮಗಳನ್ನು ವರ್ಷಪೂರ್ತಿ ಅಳವಡಿಕೆಯನ್ನು ಮಾಡಿಕೊಂಡು ಅನುಸರಿಸಬೇಕಾಗುತ್ತೆ ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಾಫಿ ಮಂಡಳಿಯ ಉಪನಿರ್ದೇಶಕರಾದ ಎನ್ ಎ ಮಲ್ಲಿಕಾರ್ಜುನ್ ಅವರು ನಮ್ಮೊಂದಿಗೆ ಇದ್ದಾರೆ. ಮಲ್ಲಿಕಾರ್ಜುನ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಕಾಫಿ ತೋಟಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕೆಲಸಗಳು ಇರುತ್ತೆ ಅನ್ನುವಂಥದ್ದು, ಅದರಲ್ಲೂ ಬಹಳ ಮುಖ್ಯವಾಗಿ ಒಂದಷ್ಟು ಮಣ್ಣನ್ನು ಬಹಳ ಚೆನ್ನಾಗಿ ನಿರ್ವಹಣೆಯನ್ನು ಮಾಡಬೇಕು. ಯಾಕೆ ಅಂತ ಅಂದರೆ ಮಲೆನಾಡು ಭಾಗದಲ್ಲಿ ವರ್ಷದಲ್ಲಿ ಅತ್ಯಂತ ಹೆಚ್ಚು ದಿವಸಗಳ ಕಾಲ ಮಳೆ ಬೀಳುತ್ತೆ, ಮಣ್ಣಿನ ಫಲವತ್ತತೆ ಕೊಚ್ಚಿಕೊಂಡು ಹೋಗುತ್ತೆ. ಈ ನಿಟ್ಟಿನಲ್ಲಿ ಕಾಫಿ ಬೆಳೆಗಾರರು ಗಮನದಲ್ಲಿ ಇಡಬೇಕಾದಂತಹ ಅಂಶಗಳು ಯಾವ್ಯಾವುದು, ಏನೆಲ್ಲ ಜ್ಞಾನವನ್ನು ಅವರು ಪಡೆದುಕೊಳ್ಳಬೇಕು, ಹೇಗೆ ಈ ಕಾಫಿ ತೋಟವನ್ನು ನಿರ್ವಹಣೆಯನ್ನು ಮಾಡಬೇಕು? ಮಧುಸೂದನ್ ಅವರೇ, ಮೊದಲಿಗೆ ನನ್ನ ಈ ಸ್ಟುಡಿಯೋಗೆ ಕರೆಸಿ ನಾನು ಮಾತಾಡ್ತಾ ಇದ್ದಕ್ಕೆ ತಮಗೆ ಧನ್ಯವಾದಗಳು. ಮುಖ್ಯವಾಗಿ ನಾನು ಕಾಫಿ ಕೃಷಿಯಲ್ಲಿ ವಿಸ್ತರಣಾ ಅಧಿಕಾರಿಯಾಗಿ ಈವರೆಗೆ ಒಂದು 32 ವರ್ಷಗಳ ಸರ್ವಿಸ್ನ ನಾನು ಮಾಡಿದ್ದೇನೆ. 10 ವರ್ಷಗಳ ಹಿಂದೆ ನಾನು ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ. ಏನಪ್ಪ ಅಂದರೆ ಕಾಫಿ ತೋಟದ ನಿರ್ವಹಣೆಯಲ್ಲಿ ಈಗ ಮನುಷ್ಯನಿಗೆ ಅಜ್ಞಾನ ಮತ್ತು ಆಲಸ್ಯ ಇವೆರಡೂ ಶತ್ರುಗಳು. ಅಜ್ಞಾನ ಅಂತಂದ್ರೆ ಅದು ಹುಟ್ಟಿನಿಂದ ಬಂದಿದ್ದು, ಆಲಸ್ಯ ಅನ್ನೋದನ್ನ ನಾವು ಹುಟ್ಟಿಸ್ಕೊಂಡಿದ್ದು. ನಾವು ಇವೆರಡನ್ನು ಗೆದ್ರೆ ಏನ್ ಬರುತ್ತೆ? ಇದು ಎಲ್ಲಾ ಕ್ಷೇತ್ರದಲ್ಲೂ ಉಂಟು, ಕಾಫಿ ಕೃಷಿನಲ್ಲೂ ಉಂಟು. ಈ ಅಜ್ಞಾನ ಆಲಸ್ಯನ ಗೆದ್ರೆ ಏನ್ ಬರುತ್ತೆ? ಇಳುವರಿ ಬರುತ್ತೆ. ಇಳುವರಿ ಬಂದಾಗ ನಾವು ಈಶ ಪೂಜೆ ಮಾಡೋದು. ನಾವು ಬಿತ್ತನೆ ಮಾಡುವಾಗಲೇ ನಾವು ಹಬ್ಬ ಮಾಡಲ್ಲ, ಸುಗ್ಗಿ ಹಬ್ಬ ಅಂತ ಮಾಡ್ತೀವಿ. ಸೊ ಇಳುವರಿ ಬಂದಾದ್ಮೇಲೆ ಏನು ಬರುತ್ತೆ? ಇನ್ಕಮ್ ಬರುತ್ತೆ. ಇನ್ಕಮ್ಮಲ್ಲಿ ಈಶ ಪೂಜೆ ಮಾಡ್ತೀವಿ, ಮತ್ತು ಹೊಟ್ಟೆ ತುಂಬ ಊಟ ಮಾಡ್ತೀವಿ, ಮತ್ತು ದುಡ್ಡಿರುತ್ತೆ, ಊರೂರು ತಿರುಗ್ತೀವಿ. ಇವೇ ಮನುಷ್ಯನ ನಿಜವಾದ ಹೂಗಳು. ಡಾಕ್ಟರ್ ಅಬ್ದುಲ್ ಕಲಾಂ ಅವ್ರದ್ದು ಒಂದು ಮಾತಿದೆ, ನಿದ್ರೆಲಿ ಬರೋ ಕನಸು ಕನಸಲ್ಲ, ಯಾವ ಕನಸು ನಿದ್ರೆ ಬಾರ್ದಂಗೆ ಬರುತ್ತೋ ಅದು ಕನಸು. ನಿಜವಾದ ನನಗೆ ಆ ಥರ ಒಂದು 2 ಕನಸುಗಳು. ಏನಪ್ಪ ಅಂತಂದರೆ ನಾವು ತಾಂತ್ರಿಕ ಮಾಹಿತಿನ ಗಂಟುಗಟ್ಟಲೆ ಹೇಳ್ತೀವಿ, ಅದನ್ನು ಯಾರನ್ನು ರೆಕಾರ್ಡ್ ಮಾಡ್ಕೊಳಂತ ಟೇಪ್ ರೆಕಾರ್ಡರ್ ಅಲ್ಲ. ಮತ್ತು ನಾವು ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ 16 ಚಾರ್ಟನ್ನು ತೋರಿಸ್ತೀವಿ, ಅದನ್ನು ಯಾರನ್ನು ಸೆರೆ ಹಿಡಿಯೋಂಥ ಕ್ಯಾಮ್ರಾಗಳಲ್ಲ. ಆದರೆ ಒಂದೇ ಚಾರ್ಟಲ್ಲಿ ಕಾಫಿ ಕೃಷಿಗೆ ಸಂಬಂಧಪಟ್ಟ ಎಲ್ಲ ಅಂಶಗಳನ್ನು ಸೇರಿಸಿ ಅದೊಂದು ಚಾರ್ಟ್ ಅನ್ನು ಗಂಟು ಕಟ್ಟಲೆ ಪ್ರೆಸೆಂಟ್ ಮಾಡಿದ್ರೆ ಅದು ನಿಲ್ಲದಂತ ಚಾನ್ಸಸ್ ಇರುತ್ತೆ. ಆ ರೀತಿಯ ಒಂದು ಚಾರ್ಟ್ ಅನ್ನು ಮಾಡಿ ಬೆಳೆಗಾರರಿಗೆ ಒಂದು ತಲುಪಿಸಬೇಕು, ಅದರ ಎಲ್ಲ ಮಾಹಿತಿನೂ ಅಗತ್ಯವಾದ ಎಲ್ಲ ಮಾಹಿತಿನೂ ಇರಬೇಕು ಅಂತ. ಇದನ್ನ ಸಾಕಾರಗೊಳಿಸಲಿಕ್ಕೆ ಅಂತೇಳಿ ನಾನು ಒಂದು ಚಾರ್ಟ್ ಅನ್ನ ತಯಾರು ಮಾಡಿ 10 ವರ್ಷಗಳಿಂದ ಅದನ್ನ ರಿಲೀಸ್ ಮಾಡಿದೆ. ಈ ಚಾರ್ಟ್ ಬಗ್ಗೆ ಸಾಕಷ್ಟು ನಾನು ಕೂಡ ಕೇಳಿದ್ದೀನಿ. ಈ ಕಾಫಿ ಬೆಳೆಗಾರರ ವಲಯದಲ್ಲಿ ಇದೊಂದು ರೀತಿ ತುಂಬಾ ಜನಪ್ರಿಯವಾಗಿರ್ತಕ್ಕಂಥ ವಿಷಯ. ಈ ತರದೊಂದು ಚಾರ್ಟ್ ಮಾಡಬಹುದು ಅಂತೇಳಿ ಹೇಗೆ ಅನ್ನಿಸ್ತು ನಿಮಗೆ? ಈಗ ಏನಾದರೂ ಒಂದು ಶಾಶ್ವತವಾಗಿ ಒಂದು ಕೊಡುಗೆಯನ್ನು ಕೊಡಬೇಕು ಬೆಳೆಗಾರರಿಗೆ, ಶಾಶ್ವತವಾದ ಒಂದು ಕೊಡುಗೆ. ಆ ಕೊಡುಗೆ ನಿರಂತರ ಸದಾಕಾಲ ನಿಲ್ಲಬೇಕು ಅವ್ರ ಮನೆಯಲ್ಲಿ ಅನ್ನೋದು. ಸೊ ಆ ಥರ ಒಂದು ನನಗೆ ಐಡಿಯಾ ಮೂಡ್ತು, ಯಾಕೆ ಒಂದು ಚಾರ್ಟನ್ನು ನಾನು ತಯಾರು ಮಾಡಬಾರ್ದು ಅಂತ. ಐಡಿಯಾ ಬಂದಾಗ ಅದಕ್ಕೆ ಸಾಕಷ್ಟು ಚಿಂತನೆಯನ್ನು ಮಾಡಿ ಯಾವ್ಯಾವ ಅಂಶಗಳನ್ನ ಸೇರಿಸ್ಬೇಕು, ಅಗತ್ಯವಾಗಿ ಯಾವ ಅಂಶಗಳು ಬೆಳಗಾವಿ ಮಾಹಿತಿ ಬೇಕು ಅಂತ. ಸೊ ಅದನ್ನೆಲ್ಲ ಒಂದು ಕಲೆ ಹಾಕಿ ಅದನ್ನು ಎಲ್ಲೆಲ್ಲಿ ನಾನು ಫಿಟ್ ಮಾಡ್ಬೋದು, ಸೇರಿಸ್ಬೋದು ಅಂತ ಸೇರಿಸಿ ಈ ಒಂದು ಚಾರ್ಟನ್ನು ನಾನು ತಯಾರು ಮಾಡಿದ್ದೇನೆ. ಅದು ಈಗ ಸಾವಿರಾರು ಜನಗಳ ಮೊಬೈಲ್ನಲ್ಲಿ ಇದೆ, ವಾಟ್ಸಪ್. ಈಗ ಅದೊಂದು ಕಾಫಿ ಕೃಷಿ ಕಾಲಚಕ್ರ ಅಂತ ಹೇಳಿ, ಕಾಫಿ ಕೃಷಿ ಚಕ್ರ ಅಂತ. ಸೊ 10 ವರ್ಷಗಳ ಹಿಂದೆ ನಾನು ರಿಲೀಸ್ ಮಾಡಿ ಆದ್ಮೇಲೆ ನಾನು ಕರ್ನಾಟಕ ಬಿಟ್ಟು ಹೋದೆ. ಅದು ರಿಲೀಸ್ ಮಾಡಿದ 1 ತಿಂಗಳಾದ್ಮೇಲೆ ನಾನು ಕರ್ನಾಟಕ ಬಿಟ್ಟು ಹೋದೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಲಿಲ್ಲ 10 ವರ್ಷಗಳು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಲಿಲ್ಲ. 10 ವರ್ಷಗಳ ನಂತರ ನಾನು ಹಾಸನಗೆ ಬಂದಾಗ ನಾನು ಮೊಟ್ಟ ಮೊದಲನೇ ವಿಸಿಟ್ ಮಾಡಿದ್ದು ತೋಟ, ಬಿ ಎಂ ಮೋಹನ್ ಕುಮಾರ್ ಅವ್ರ ತೋಟ ಬಳ್ಳಿಪೇಟೆ. ಆ ತೋಟಕ್ಕೆ ಹೋದಾಗ ನಾ ಎಲ್ಲ ತೋಟ ಸುತ್ತಿ ಆದ್ಮೇಲೆ ಮನೆಗೆ ಬಂದ್ಮೇಲೆ ತಮ್ಮ ಮಗನಿಗೆ ಪರಿಚಯ ಮಾಡಿಸಿದ್ರು. ಏನು ಪರಿಚಯ ಮಾಡಿಸಿದ್ರು ಅಂದರೆ, ಯಾರು ಗೊತ್ತೇನಪ್ಪ ಇವರು, ನಾವು ಮನೆಯಲ್ಲಿ ಇಟ್ಕೊಂಡಿದ್ದೇವೆ 10 ವರ್ಷಗಳಿಂದ ಒಂದು ಚಾರ್ಟ್, ಆ ಚಾರ್ಟ್ ತಯಾರು ಮಾಡಿದ್ದಾರೆ ಇವರು ಅಂತ. ಅಲ್ಲೂ ಇದೆ ಮಲ್ಲಿಕಾರ್ಜುನ ಅಂತ ಹೆಸರಿದೆ, ವ್ಯಕ್ತಿ ಯಾರು ಅಂತ ಗೊತ್ತಿಲ್ಲ. ಆವಾಗ ನನಗೆ ನಿಜವಾಗ್ಲೂ ಸಂತೋಷ ಆಯಿತು. ನಮ್ಮ ಮಹಾತ್ಮ ಗಾಂಧಿಯವ್ರದ್ದೊಂದು ಮಾತಿದೆ, ಗುಡ್ ಕಾಸ್ ನೆವರ್ ಫೇಲ್ಸ್ ಅಂತ. ಒಳ್ಳೆ ದೃಷ್ಟಿನ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡಿದಂತ ಕೆಲಸಗಳು ಯಾವತ್ತೂ ಸೋಲಿಲ್ಲ. ಅಂದ್ರೆ ನಾನು ಮಾಡಿದ್ದು ಪ್ರಯತ್ನ ಈ ತರ ಸಫಲ ಆಗಿದೆ, ಬೆಳಗಾರಿಗೆ ಅದು ಅನುಕೂಲ ಆಗಿದೆ. ಪಿ ಎನ್ ಮೋಹನ್ ಕುಮಾರ್ ಅವರಂತ ಒಂದು ಕಾಫಿ ಕೃಷಿನಲ್ಲಿ ಒಂದು ಜ್ಞಾನ ಶಿಖರ ಅಂತ ಹೇಳ್ಬೇಕು, ಜ್ಞಾನ ಶಿಖರ. ನಾವು ಕಾಫಿ ಬೋರ್ಡ್ನಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ತೀವಿ, ಅಂದರೆ ಒಂದೇ ವಿಷಯದಲ್ಲಿ ಮಾತ್ರ ನಾವು ಎಕ್ಸ್ಪರ್ಟ್ ಆಗಿರ್ತೀವಿ ಅಂದರೆ, ಕಾಫಿ ಕೃಷಿನಲ್ಲಿ ಸಮಗ್ರವಾದ ಮಾಹಿತಿಯನ್ನು ತಿಳ್ಕೊಂಡಂಥವರು ಬಿ ಎಂ ಮೋಹನ್ ಕುಮಾರ್ ಅವರು. ಸೊ ಅವರು ನನ್ನ ಚಾರ್ಟನ್ನು ಇಟ್ಕೊಂಡಿದ್ದಾರೆ ಅಂತಂದರೆ ಅಲ್ಲೇನೋ ಒಂದು ಮಹತ್ವ ಇದೆ. ಸೊ ಅದಾದ ನಂತರ ಏನು ಮಾಡಿದೆ ಅಂದರೆ, ವಾಟ್ಸಪ್ಪಲ್ಲಿ ನಾನು ಸ್ಪ್ರೆಡ್ ಮಾಡಿದೆ, ನಾನು ಯಾವ್ಯಾವ ಗ್ರೂಪಲ್ಲಿ ಇದ್ದೀನಿ ಆಲ್ ಓವರ್ ಇಂಡಿಯಾ ಬೇಸಿಸಲ್ಲಿ, ನಾವು ಯಾವ ಗ್ರೂಪ್ ಎಲ್ಲದೂ ಸ್ಪ್ರೆಡ್ ಮಾಡಿದೆ. ಈಗ ಅದು ಸಾವಿರಾರು ಜನದ ಮೊಬೈಲ್ನಲ್ಲಿ ಅದಿದೆ ಮಾಹಿತಿ. ಇವತ್ತು ನಾನು ಅದನ್ನು ಪ್ರೆಸೆಂಟ್ ಮಾಡಿ ಎಕ್ಸ್ಪ್ಲೇನ್ ಮಾಡಿದಾಗ ಕೊನೆಯಲ್ಲಿ ಮುಗಿಬಿದ್ದು ಫೋಟೋ ತಗೊಳ್ತಾರೆ ಆ ಚಾರ್ಟನ್ನು. ನಾ ಹೇಳ್ತೀನಿ ಅಗತ್ಯ ಇಲ್ಲ, ನೀವು ಆ ನಂಬರ್ ಕೊಡಿ, ವಾಟ್ಸಪ್ ಕಳಿಸ್ಬಿಡ್ತೀನಿ. ಆದರೂ ಇಲ್ಲ ಸಹ ಬೇಕು ಅಂತ ಮುಗಿಬಿದ್ದು ಫೋಟೋ ತಗೊಳ್ತಾರೆ. ಅಂದರೆ ಅಗತ್ಯವಾದ ಮಾಹಿತಿ ಎಲ್ಲ ಇದೆ ಅದರಲ್ಲಿ. ಹೌದು, ಏನೆಲ್ಲ ಮಾಹಿತಿಯನ್ನು ಒಳಗೊಂಡಿದೆ ನಿಮ್ಮ ಕಾಫಿ ಕೃಷಿ ಕಾಲಚಕ್ರ ಅನ್ನುವಂಥದ್ದು? ನಾನು ಹೇಳ್ತೀನಿ, ಮೊದಲಿಗೆ ಕಾಫಿ ಕೃಷಿನಲ್ಲಿ ಮೊದಲು ಹೆಮ್ಮೆ ಪಡುವಂಥ ವಿಚಾರ ಹೇಳ್ತೀನಿ. ಓಕೆ, ಅದನ್ನು ನಾನು ಮಾಡೋದು ಹೇಗೆ ಅಂತಂದರೆ, ಒಂದು ವೃಕ್ಷದ ರೀತಿ ಮಾಡಿದ್ದೀನಿ. ವೃಕ್ಷದ ರೀತಿ ಅಂದರೆ ಎಲೆ, ಕಾಂಡ ಮತ್ತು ಬೇರು. ಬೇರು ಇದನ್ನು ನಾನು ವೃಕ್ಷದ ರೀತಿ ಮಾಡಿದ್ದೀನಿ. ಎಲೆ, ಕಾಂಡ ಮತ್ತು ಬೇರು, ಇವು ಬಹಳ ಮುಖ್ಯ. ಯಾವುದೇ ಒಂದು ಬೆಳೆಗಳಲ್ಲಾದರೂ ಕೂಡ ಎಲೆ ಅನ್ನುವಂಥದ್ದು, ಕಾಂಡ ಅನ್ನುವಂಥದ್ದು ಮತ್ತೆ ಬೇರು ಅನ್ನುವಂಥದ್ದು ಮುಖ್ಯ. ನಾವು ಬರೀ ಬೇರನ್ನು ಮಾತ್ರ ಉಪಚರಿಸಬೇಕು, ಅದನ್ನು ಮಾತ್ರ ನಿರ್ವಹಣೆ ಮಾಡಬೇಕು, ಅಲ್ಲಿಂದ ಎಲ್ಲ ಪೋಷಕಾಂಶಗಳು ದೊರಕುತ್ತೆ ಅಂತ ಹೇಳಿ ಅನ್ಕೊಂಡಿರ್ತೀವಿ. ನಿಜವಾದದ್ದು ಅದಲ್ಲ, ನಮಗೆ ಬೇರೆಷ್ಟು ಮುಖ್ಯನೋ ಎಲೆನೂ ಕೂಡ ಅಷ್ಟೇ ಮುಖ್ಯ. ಬೇರು ನಮಗೆ ಅಗತ್ಯ ಇರತಕ್ಕಂಥ ಪೋಷಕಾಂಶಗಳನ್ನು ಒದಗಿಸಬಹುದು, ಅದನ್ನು ಹೀರಿಕೊಳ್ಳುವಂತಹ ಒಂದು ಗುಣ ಇರತಕ್ಕಂಥದ್ದು, ಆಹಾರವಾಗಿ ಅದನ್ನು ಪರಿವರ್ತನೆ ಮಾಡ್ತಕ್ಕಂಥ ಗುಣ ಇರತಕ್ಕಂಥದ್ದು ಎಲೆನಲ್ಲಿ. ಹಾಗಾಗಿ ಎಲ್ಲದಕ್ಕೂ ಕೂಡ ನೀವು ಹೆಚ್ಚು ಮಹತ್ವವನ್ನು ನೀಡಿ ಹೇಳ್ತೀನಿ. ಈಗ ಎಲೆ, ಎಲೆ ಆಮ್ಲಜನಕನ ಉತ್ಪಾದನೆ ಮಾಡುವಂಥ ಕಾರ್ಖಾನೆ. ಹೌದು, ಓಕೆ, ಇಡೀ ಜೀವಕೋಟಿಗೆ ಆಮ್ಲಜನಕನ ಉತ್ಪಾದನೆ ಮಾಡುವಂಥ ಕಾರ್ಖಾನೆ. ಕರೆಕ್ಟ್. ಇನ್ನೂ ಒಂದು ಕೆಲಸ ಮಾಡುತ್ತೆ, ಏನು, ಆಹಾರ ಉತ್ಪಾದನೆ ಮಾಡೋದು. ಎಲ್ಲ ಜೀವಕೋಟಿಗಳು ಆಹಾರ ಉತ್ಪಾದನೆ ಮಾಡೋದು ಎಲೆ. ಎಲೆ, ಹೌದು, ಅದು ಗಿಡಕ್ಕೂ ಕೂಡ ಉತ್ಪಾದನೆ ಮಾಡಿ. ಆಮ್ಲಜನಕನ ಬೇಕಾದ್ರೆ ನಾವು ಆರ್ಟಿಫಿಷಿಯಲ್ ಆಗಿ ತಯಾರು ಮಾಡಬಹುದು, ಆದರೆ ಆಹಾರನ ಆರ್ಟಿಫಿಷಿಯಲ್ ಆಗಿ ಎಲೆ ಮಾಡೋ ಕೆಲಸ ಮಾಡಲ್ಲ. ಈ ಆಮ್ಲಜನಕ ಮತ್ತು ಆಹಾರ ಎರಡು ಸಾಕ. ಇನ್ನೂ ಒಂದು ಮುಖ್ಯವಾದ ಕೆಲಸ ಏನು ಮಾಡ್ತೇವೆ ಎಲೆ ಅಂತಂದರೆ, ನಾವು ಉಸಿರಾಡ್ತೀವಲ್ಲ ಆಮ್ಲಜನಕ ತಗೊಂಡು ಇಂಗಾಲದ ಡೈಆಕ್ಸೈಡ್ ಬಿಡ್ತೀವಿ. ಓಕೆ, ನಾವು ಉಸಿರಾಡ್ತೀವಿ, ಪಶು ಪಕ್ಷಿ ಪ್ರಾಣಿಗಳು, ಇವಾಗ ಕಾರ್ಖಾನೆಗಳು, ವಾಹನ, ಎಲ್ಲರೂ ಏನು ಇಂಗಾಲದ ಡೈಆಕ್ಸೈಡ್ ಉಪಯೋಗ ಮಾಡ್ತಾರೆ, ಅದನ್ನೆಲ್ಲವನ್ನು ಹೀರ್ಕೊಳ್ಳುವಂಥ ವಿಷಕಂಠ ಅಂತ ಶಕ್ತಿ ಎಲಗಿದೆ ಎಲಗಿದೆ. ಆ ವಿಷಕಂಠ ಇಲ್ಲ ಅಂತವ್ರು ಇವತ್ತು ನಾವು ನೀವಿಲ್ಲ, ಈ ಜಗತ್ತಿಲ್ಲ. ಹೌದು. ಓಕೆ, ಸೊ ವಿಷಕಂಠ ಅಂತ ಇದ್ಮೇಲೆ ಅದ್ರ ಜೊತೆಗೆ ಬ್ರಹ್ಮ ವಿಷ್ಣುನೇ ಇರ್ಬೇಕಲ್ವ, ಮೂರು ಜನನು ಒಬ್ಬರನ್ನ ಬಿಟ್ಟೊಬ್ಬರಿಗಿಲ್ಲ. ಯಾರು ಬ್ರಹ್ಮ ಅಂದ್ರೆ ಮಣ್ಣೇನೆ ಬ್ರಹ್ಮ, ಜೀವಕೋಟಿಗಳ ಆಧಾರ ಆಗಿದಂತ ಮಣ್ಣೇನೆ ಬ್ರಹ್ಮ. ಓಕೆ, ಆ ಮಣ್ಣು ಮತ್ತೆ ಎಲೆಗೆ ಒಟ್ಟಿಗೆ ಸೇರಿಸೋದು ಕಾಂಡ. ಓಕೆ, ಎಲೆ ಕಾಂಡ ಮತ್ತೆ ಭೂಮಿ, ಇವೇ ನಿಜವಾದ ಬ್ರಹ್ಮ ವಿಷ್ಣು ಮಹೇಶ್ವರ. ಈ ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ರೆ ಆ ಬ್ರಹ್ಮ ವಿಷ್ಣು ಮಹೇಶ್ವರ, ಇಲ್ಲ ಅಂದ್ರೆ ಅವಿಲ್ಲ. ಇಲ್ಲ, ಹೌದು, ಹೌದಲ್ಲ. ಹೌದು. ಸೊ ಇದು ಹೆಮ್ಮೆ ಪಡುವಂತ ವಿಚಾರ. ಓಕೆ, ಸೊ ನಾನು ಎಲೆ ಇಷ್ಟಾದ್ಮೇಲೆ ಕಾಫಿನಲ್ಲಿ ನಾವು ಹೆಮ್ಮೆ ಪಡುವಂತ ವಿಚಾರ ಏನಂದ್ರೆ, ನಾವು ಹೇಳ್ತೀವಿ ಕಾಫಿಗೆ ಪೃಥ್ವಿನಲ್ಲಿ ಪ್ರಪಂಚದಲ್ಲಿ ಸೆಕೆಂಡ್ ಲಾರ್ಜೆಸ್ಟ್ ಸೆಲ್ಲಿಂಗ್ ಕಮಾಡಿಟಿ ಅಂತ. ಪೆಟ್ರೋಲಿಯಂ ಪ್ರಾಡಕ್ಟ್ ಬಿಟ್ಟರೆ ವಿಶ್ವದಲ್ಲಿ ಅತಿ ಹೆಚ್ಚು ಮಾರಾಟ ಮಾಡೋದು ಕಾಫಿ. ಓಕೆ, ಆ ವಿಚಾರಕ್ಕೆ ಹೆಮ್ಮೆ ಪಡುವಂಥದ್ದು ನಿಜ. ಆದರೆ ಇನ್ನೊಂದು ಏನಪ್ಪ ಅಂದರೆ, ಈ ಪೃಥ್ವಿಗೆ ಈ ಫಾರೆಸ್ಟ್ ಕವರ್ ಏನಿರುತ್ತೆ, ಫಾರೆಸ್ಟ್ನು ಒಂದು ಕ್ರಾಪ್ ಅಂತ ತಗೊಳವ. ಓಕೆ, ಫಾರೆಸ್ಟ್ ಫಾರೆಸ್ಟ್ ಬಿಟ್ಟರೆ ಈ ಪೃಥ್ವಿಗೆ ಅತ್ಯಂತ ಪ್ರಿಯವಾದ ಕ್ರಾಪ್ ಅಂದರೆ ಕಾಫಿ. ಯಾತಕ್ಕೆ ಹೇಳ್ತೀನಿ ಅಂತಂದರೆ, ಕಾಫಿನಲ್ಲಿ ನೆಲದ ಮೇಲೆ ಕಳೆ ಇರುತ್ತೆ. ಕಳೆ ಇರುತ್ತೆ, ಸಣ್ಣ ಸಣ್ಣ ಗಿಡಗಳಿರ್ಬೋದು. ಕಳೆ ಇಲ್ಲದಲ್ಲೇ ಕಾಫಿ ತೋಟ ಇಲ್ಲ. ಆ ಕಳೆ ಕೂಡ ಆಮ್ಲಜನಕನ ಉತ್ಪಾದನೆ ಮಾಡೋ ಅಂತಸ್ತು, ಒಂದು ಹಂತ ಅಂತ, ಕೆಳ ಹಂತ ಅಂತ ಹೇಳಿ ಕೆಳ ಹಂತ. ಅದಾದ್ಮೇಲೆ ಕಾಫಿನಲ್ಲಿ ನಾವು ಟೂ ಟೈರ್ ಹೇಳ್ತೀವಿ, ಫಸ್ಟ್ ಟೈರ್ ಸೆಕೆಂಡ್ ಟೈರ್ ಅಂತ. ಕಾಫಿನಲ್ಲಿ ಓಕೆ, ಆ ಒಂದೊಂದು ಅಂತಸ್ತು ಕೂಡ ಆಮ್ಲಜನಕ ಉತ್ಪಾದನೆ ಮಾಡೋ ಕಾರ್ಖಾನೆಗಳು. ಹೌದು. ಓಕೆ, ಆಮೇಲೆ ಶೇಡನ್ನು ನಾವು ಲೋಯರ್ ಕೆನಪಿ ಹೈಯರ್ ಕೆನಪಿ ಅಂತೀವಿ. ಶೇಡನ್ನು ಕೂಡ ನೆರಳಿನ ಮರಗಳು, ಲೋಯರ್ ಕೆನಪಿ ಮತ್ತು ಹೈಯರ್ ಕೆನಪಿ. ಅಂದರೆ ಕಾಫಿ ತೋಟಕ್ಕೆ ಹೋದಾಗ ಈ ಐದು ಅಂತಸ್ತಿನ ಆಮ್ಲಜನಕ ಉತ್ಪಾದನೆ ಮಾಡುವಂಥ ಕಾರ್ಖಾನೆಗೆ ಹೋದಂಗಿನ. ಸೊ ಈ ಕಾರಣಕ್ಕೆ ನಾವು ಕಾಫಿನ, ಕಾಫಿ ತೋಟವನ್ನು ಕೂಡ ಒಂದು ಕಾಡು ಅಂತ ಹೇಳಿ ಅಥವಾ ಅರಣ್ಯ ಅಂತ ಹೇಳಿ ಅತ್ಯಂತ ಪ್ರಿಯವಾದ, ಪೃಥ್ವಿಗೆ ಅತ್ಯಂತ ಪ್ರಿಯವಾದ ಕ್ರಾಪ್. ಕ್ರಾಪ್. ಓಕೆ, ಸೊ ಇದರಲ್ಲಿ ವಿಶೇಷತೆಗಳು ಏನಪ್ಪ ಅಂದರೆ, ಕಾಫಿನಲ್ಲಿ ಕೆಲವು ವಿಶೇಷತೆಗಳಿದೆ. ಈಗಾಗಲೇ ಹೇಳಿದೆ, ಅದು ಮರ ನೆರಳಲ್ಲಿ ಬೆಳೆಯೋದು ಅದೊಂದು ವಿಶೇಷತೆ. ಸೊ ಅಲ್ಲಿ ನಾವೇನು ಮಾಡಬೇಕು ಅಂದರೆ, ನೆರಳನ್ನು ಹದವಾಗಿ ಎಷ್ಟು ಬೇಕೋ ಅಷ್ಟು ಇಟ್ಕೋಬೇಕು, ಜಾಸ್ತಿನೂ ಇಟ್ಕೋಬಾರ್ದು, ಕಡಿಮೆ ಇಟ್ಕೋಬಾರ್ದು. ಈ ಸಂದರ್ಭದಲ್ಲಿ ನಾನು ಒಂದು ಉದಾಹರಣೆ ಕೊಡ್ತೀನಿ. ಹಿಂದೆ ನಾವು ಹಸುಕರು ಸಾಕ್ತಿದ್ವು, ಹಸುಕರು ಸಾಕ್ದಾಗ ನಾವು ಹಾಲು ಕರಿಬೇಕು, ಎಷ್ಟು ಕರಿತಿದ್ವು ಅಂತಂದರೆ ಕರುಗೆ ಬಿಟ್ಟು ನಾವು ನಮ್ಗೆ ಎಷ್ಟು ಬೇಕೋ ಅಷ್ಟು ಬಿಡ್ತಾ ಇದ್ವಿ ಬಿಡ್ತಾ ಇದ್ವಿ. ಸೊ ಈ ತತ್ವ ಪಾಲಿಸ್ಬೇಕು. ಈ ತತ್ವ ಅಂದ್ರೆ, ನಾವು ಜಾಸ್ತಿ ಮರಗಳನ್ನ ಕಪಾತ್ ಮಾಡಿಬಿಟ್ರೆ ನಾವು ಜಾಸ್ತಿ ಇಳುವರಿ ಬರುತ್ತೆ, ಆದರೆ ಪೃಥ್ವಿಯನ್ನು ಕರುನು ಸಫರ್ ಆಗುತ್ತೆ. ಹೌದು. ಸೊ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ನೆರಳನ್ನು ಇಟ್ಕೊಂಡು ಅದಕ್ಕೆ ಕೆಳಗಡೆ ಕಾಫಿ ಬೆಳಿಬೇಕು, ಅದು ಒಂದು. ಇನ್ನೊಂದು ಏನಪ್ಪ ಅಂದರೆ, ಕಪಾತ್ ಮಾಡ್ತೀವಿ ಅಂದರೆ ಗಿಡಕಸಿ ನಾವು ಗಂಡ್ರೆಕ್ಕೆ ರಿಮೂವ್ ಮಾಡ್ತೀವಿ, ಮತ್ತು ಬೇಡವಿಲ್ದೆಲ್ಲ ರೆಕ್ಕೆ ಅವನ್ನೆಲ್ಲ ರಿಮೂವ್ ಮಾಡ್ತೀವಿ. ಇದು ಕಾಫಿಗೆ ಇಟ್ ಇಸ್ ಎ ಟ್ರೈನ್ಡ್ ಪ್ಲ್ಯಾಂಟ್. ಟ್ರೈನ್ಡ್ ಅಂತಂದರೆ ಅದನ್ನು ತನ್ನಷ್ಟು ತಾನಕ್ಕೆ ಬೆಳೆಯಕ್ಕೆ ಬಿಟ್ಬಿಟ್ರೆ ಅದರಲ್ಲಿ ಇಳುವರಿ ಬರೋಲ್ಲ. ಅಂದರೆ ಇಳುವರಿ ಬರೋವಂಥ ರೆಕ್ಕೆಗಳನ್ನ ಮಾತ್ರ ನಾವು ಬಿಟ್ಕೊಂಡು ಬೇಡವಿಲ್ಲ ರೆಕ್ಕೆನ ತೆಗಿತೀವಿ, ಅದು ಗಂಡ್ ರೆಕ್ಕೆ ಆಗಿರ್ಬೋದು ಮತ್ತು ಒಣಕಡ್ಡಿ ಇಂಥವೆಲ್ಲ. ಇದು ಎರಡನೇ ವಿಶೇಷತೆ. ಓಕೆ, ಇಲ್ಲಿ ನಾವು ನಿರ್ದಾಕ್ಷಿಣ್ಯವಾಗಿ ಗಂಡ್ ರೆಕ್ಕೆ ಮತ್ತು ಬೇಡವಿಲ್ಲ ರೆಕ್ಕೆನ ತೆಗಿಬೇಕು. ಮರಕಸಿ ಮಾಡುವಾಗ ನಾವೇನು ಹೇಳ್ತೀವಿ ಅಂದರೆ, ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೆಗಿತೀವಿ. ಇಲ್ಲಿ ನೀವು ನಿರ್ದಾಕ್ಷಿಣ್ಯವಾಗಿ ಗಂಡ್ ರೆಕ್ಕೆ ಅವನ್ನೆಲ್ಲನ ತೆಗಿಬೇಕು. ಓಕೆ, ಅದು ಗಿಡಕಸಿ. ಮೂರನೇ ವಿಶೇಷತೆ ಏನಪ್ಪ ಅಂತಂದರೆ, ನಾವು ಇರಿಗೇಷನ್ ಕೊಡ್ತೀವಿ. ಯಾವುದಕ್ಕೆ? ಬ್ಲಾಸಮ್ ಶವರ್ ಮತ್ತು ಬ್ಯಾಕಿಂಗ್ ಶವರ್. ಬೇರೆ ಎಲ್ಲದೂ ಒಂದು ಸರಿ ಮೊಗ್ಗಾಯಿತು ಅಂತಂದರೆ ಅದು ಹೂ ಅರಳೋದ್ರಲ್ಲಿ ಕೊನೆ ಆಗುತ್ತೆ. ಹೌದು. ಕಾಫಿನಲ್ಲಿ ಆಗಲ್ಲ, ಮೊಗ್ಗಾಗ್ತದೆ, ಅದು ಒಂದು ಹಂತಕ್ಕೆ ಬಂದು ನಿಂತೋಗ್ತದೆ, ಅದ್ರ ಮೇಲೆ ಮಳೆ ಬೀಳಬೇಕು ಅಥವಾ ಇರಿಗೇಷನ್ ನೀರಾವರಿ ಮಾಡಬೇಕು, ಆವಾಗ ಮಾತ್ರ ಅರಳುತ್ತೆ. ಇಲ್ಲ ಅಂತಂದ್ರೆ ಮೊಗ್ಗೇನೆ ಹಂಗೇನೆ ಒಣಗೋಗುತ್ತೆ, ಅದಕ್ಕೆ ಪ್ಯಾಡಿಂಗ್ ಅಂತ ಹೇಳ್ತೀವಿ.